ಈ ಮುಂದಿನ ಪದ್ಯದಲ್ಲಿ ಅತ್ಯಲ್ಪವಾಗಿರ್ತಕ್ಕಂಥ ಪರಮಾಣು ಗಾತ್ರದ ಜೀವರಿಗೆ ಪುಣ್ಯ ಪಾಪಕರ್ಮಗಳನ್ನು ಭೋಗಿಸೋದಕ್ಕಾಗಿ 40 ಭಾಗಗಳಲ್ಲಿ ಅವರವರ ಯೋಗ್ಯತಾನುಸಾರ ಅತ್ಯಂತ ಲೇಷಾಂಶವನ್ನು ಇಟ್ಟು ಸ್ಥೂಲ ವಿಷಯಗಳನ್ನು ತದ್ಗತ ಸ್ವಾಕ್ಯರಸವನ್ನು ತಾನು ಸ್ವೀಕಾರ ಮಾಡಿ ಬಿಂಬಕ್ರಿಯಾದ್ವಾರ ತಾನುಂಡು ಸರ್ವಜೀವರಿಗೆ ಉಣಿಸ್ತಾನೆ. ಈ ರೀತಿಯಾಗಿ ಪರಮಾತ್ಮ ಸ್ವತಂತ್ರದ ವಿಭಾಗವನ್ನು ಮಾಡ್ತಾನೆ ಅಂತ ತೋರಿಸ್ತಾರೆ. ಸತ್ಯ ವಿಕ್ರಮ ಪುಣ್ಯ ಪಾಪ ಸಮಸ್ತರಿಗೆ ಕೊಡಲು ಸುಗದಿ 40 ಭಾಗವ ಮಾಡಿ ಲೇಷಾಂಶವನ್ನು ಜನಕೀವ. ಅತ್ಯಲ್ಪ ಪರಮಾಣುವಿಗೆ ಸಾಮರ್ಥ್ಯವನ್ನು ಈ ತಾ ಕೊಟ್ಟು ಸ್ಥೂಲ ಪದಾರ್ಥಗಳು ಉಂಡುಣಿಪ ಸರ್ವದ ಸರ್ವಜೀವರಿಗೆ. ಲೇಷಾಂಶವನ್ನು ಅಂದರೆ ಯಾವ್ಯಾವ ಜೀವರಿಗೆ ಎಷ್ಟೆಷ್ಟು ಅವಶ್ಯಕತೆಯೋ ಅಷ್ಟು ಅಂತ. ಉದಾಹರಣೆ ಕೊಡಬೇಕು ಅಂದರೆ ಇರುವೆಗೆ ಎಷ್ಟು ಬೇಕೋ ಅಷ್ಟು, ಆನೆಗೆಷ್ಟು ಬೇಕೋ ಅಷ್ಟು. ಹೀಗೆ ಅವರ ಸ್ವರೂಪ ಶರೀರ ಅನ್ನೋದು ಅತ್ಯಲ್ಪ ಪರಮಾಣು ಸ್ವರೂಪ. ಅದಕ್ಕೆ ಸಾಮರ್ಥ್ಯವನ್ನು ತಾ ಕೊಟ್ಟು ಸ್ಥೂಲ ಪದಾರ್ಥಗಳ ಭೋಗವನ್ನು ಬಿಂಬರೂಪಿ ಪರಮಾತ್ಮ ತಾನು ಭೋಗ ಮಾಡಿದರೆ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಲ್ಲಿ ಭೋಗ ಅನ್ನೋದು ಸಾಧ್ಯ. ಈ ರೀತಿಯಾಗಿ ಸರ್ವದಾ ಸರ್ವ ಜೀವರಿಗೆ ಮಾಡುವಂಥವನು ಸತ್ಯ ವಿಕ್ರಮ ಪರಮಾತ್ಮ. ಸತ್ಯ ಪರಾಕ್ರಮಿ ಎಲ್ಲ ವಿಶೇಷಣಗಳು ಕೂಡ ಪರಮಾತ್ಮನಿಗೆ ಹೇಳುವಂಥದ್ದು. ವಿಷ್ಣು ಸಹಸ್ರನಾಮದ ಶಬ್ದ ಗುರುರ್ ಗುರು ತಮೋದಾಮ ಸತ್ಯ ಸತ್ಯ ಪರಾಕ್ರಮ. ಬೃಹತಿ ಮಂತ್ರದಲ್ಲಿ ಅರ್ಥವನ್ನು ತಿಳಿಸ್ತಾರೆ. ತನ್ನ ಸ್ವಾತಂತ್ರ್ಯ ಗುಣವನ್ನು ಸ್ತೋತ್ರ ಮಾಡುವಂತಹ ಭಕ್ತನ ರಕ್ಷಣೆಗೆ ಭಗವಂತ ಸದಾ ಓಡಿ ಬಂದು ರಕ್ಷಣೆಯನ್ನು ಮಾಡ್ತಾನೆ. ಸಫಲವಾಗಿರ್ತಕ್ಕಂಥ ಸೋಮಯಾಗಾದಿ ಕರ್ಮ ಮಾಡುವವರ ಮನೆಗಳನ್ನು ಪ್ರೀತಿಯಿಂದ ಆಕ್ರಮಣ ಮಾಡ್ತಾನೆ ಭಗವಂತ. ಉದಾಹರಣೆಗೆ ಕಣ್ಣಿಗೆ ಎವೆಯಂದದೆ ಶೀಘ್ರದಲ್ಲಿ ಬಂದು ರಕ್ಷಣೆ ಮಾಡೋನು ಭಗವಂತ. ಅಣುಸ್ವರೂಪರಾಗಿರ್ತಕ್ಕಂಥ ಜೀವರಿಗೆ ಸ್ಥೂಲಾನ್ನ ಭೋಗವೇ ಆಗಲಿ, ಸ್ಥೂಲ ವಿಷಯಗಳ ಅನುಭವನ ಆಗಲಿ, ಸ್ತ್ರೀಭೋಗಾದಿಗಳಾಗಲಿ, ಇದ್ಯಾವುದು ಕೂಡ ಸಾಧ್ಯ ಇಲ್ಲ. ಅಂತಹ ಅತ್ಯಲ್ಪ ಪರಮಾಣುವಿಗೆ ಸಾಮರ್ಥ್ಯವ ತಾ ಕೊಟ್ಟು ಪರಮಾತ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ಅಭಿವ್ಯಕ್ತಿ ಮಾಡ್ತಾನೆ, ಪ್ರಕಟಣ ಮಾಡ್ತಾನೆ. ಸತ್ಯ ಅಂದರೆ ಸಫಲ ಆಗುವಂಥದ್ದು, ಎಂದೂ ಅದು ವಿಫಲ ಆಗೋದೇ ಇಲ್ಲ. ಅಂತಹ ಪುಣ್ಯಕರ್ಮ ಮಾಡ್ತಕ್ಕಂಥ ಸತ್ಯಪರರ ಮನೆಗಳಿಗೆ ಭಗವಂತ ತಾನಾಗಿ ಬಂದು ಆಕ್ರಮಿಸಿ ಕೂತಿರ್ತಾನೆ. ನಿಧಿರ್ ನಾರಾಯಣಾಪ್ಪಯ ಅಂತ. ನಾರಾಯಣ ಅಂದರೆ ಬಲು ದೊಡ್ಡದಾಗಿರ್ತಕ್ಕಂಥ ಒಂದು ನಿಧಿ. ಒಳ್ಳೆ ಪುಣ್ಯಕರ್ಮ ಮಾಡುವವನು ಈ ನಿಧಿಯನ್ನು ಹುಡುಕಿ ಶ್ರಮ ಪಡಬೇಕಾಗಿಲ್ಲ, ಅದು ತಾನಾಗಿ ಮನೆಯಲ್ಲಿ ಬಂದು ಪ್ರೀತಿಯಿಂದ ಆಕ್ರಮಿಸಿ ಅಲ್ಲಿರತ್ತೆ. ಭಕ್ತರಿಗೆ ಅಧೀನನಾಗಿ ಇರ್ತಾನೆ ಭಗವಂತ. ಯಾಕೆ ಅಂದರೆ ಭಕ್ತ ಅವನ ಸ್ವಾತಂತ್ರ್ಯ ಗುಣವನ್ನು ಸ್ತೋತ್ರ ಮಾಡ್ತಾನೆ, ಹೊಗಳ್ತಾನೆ. ಭಗವಂತನ ಸ್ವಾತಂತ್ರ್ಯ ಗುಣದ ಅನುಗ್ರಹದಿಂದಲೇ ಸತ್ಕರ್ಮವನ್ನು ಮಾಡಿ ಮತ್ತೆ ಪುನಃ ಅದನ್ನು ಅವನಿಗೆ ಅರ್ಪಣೆ ಮಾಡ್ತಾನೆ. ಅದಕ್ಕೆ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಸತ್ಯ ಪರಾಕ್ರಮ ಮನೆಯಲ್ಲಿ ಬಂದು ನೆಲೆಸ್ತಾನೆ. ಯಾಕೆ ಅಂದರೆ ಭಕ್ತ ಸ್ತೋತ್ರ ಮಾಡ್ತಾನೆ ಸತ್ಯ ಪರಾಕ್ರಮ ಅಂತ ಭಗವಂತನನ್ನು, ಅದರಿಂದ ಭಗವಂತ ಅಲ್ಲಿ ಬಂದು ನೆಲೆಸ್ತಾನೆ. ಪುಣ್ಯ ಪಾಪ ಸಮಸ್ತರಿಗೆ ಕೊಡಲು ಸುಗದಿ 40 ವಿಭಾಗವ ಮಾಡಿ ಜನಕ್ಕೆ ಈವ. ಪುಣ್ಯ ಪಾಪಗಳನ್ನು ಜನರಿಗೆ ಸ್ವತಂತ್ರತ್ವೇನ ಕೊಡೋನು ಯಾರು? ಭಗವಂತ. ಅವನು ಸ್ವತಂತ್ರ. ಅವನನ್ನು ಯಾರು ಯಾಕೆ ಹಿಂಗೆ ಕೊಡ್ತಿದ್ಯಾ ಅಂತ ಪ್ರಶ್ನೆ ಮಾಡೋರಿಲ್ಲ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಗೆ ಪುಣ್ಯವನ್ನು, ಕಲ್ಯಾದಿ ದೈತ್ಯರಿಗೆ ಪಾಪವನ್ನು ಕೊಟ್ಟು ಅನ್ಯಾಯ ಯಾಕೆ ಮಾಡ್ತಾನೆ? ತಂದೆ ಮಕ್ಕಳಲ್ಲಿ ಈ ರೀತಿಯ ಭೇದ ಭಾವ ಪಕ್ಷಪಾತ ಯಾಕೆ ಮಾಡ್ತಾನೆ? ಅವರವರ ಯೋಗ್ಯತಾನುಸಾರ ಪುಣ್ಯ ಪಾಪಗಳನ್ನು ಕೊಡ್ತಾನೆ ಅಂತಂದರೆ ಯೋಗ್ಯತೆಯನ್ನು ಅವನೇನು ನೋಡಬೇಕು ಅಂತ ಮತ್ತೆ ಪ್ರಶ್ನೆ. ಅವನು ಸ್ವತಂತ್ರ, ಯೋಗ್ಯತೆಯನ್ನು ನೋಡದೆ ಎಲ್ಲರಿಗೂ ಪುಣ್ಯವನ್ನೇ ಕೊಡಲಿ ಅಂತ ಯಾರು ಆಕ್ಷೇಪ ಮಾಡಬಾರ್ದು ಅನ್ನೋ ಪ್ರಶ್ನೆಗೆ ಸತ್ಯ ಪರಾಕ್ರಮ ಅಂತ ಉತ್ತರವನ್ನು ಕೊಡ್ತಾರೆ. ಸತ್ಯ ವಿಕ್ರಮ ಸತ್ಯ ಪರಾಕ್ರಮ. ಸೋಮಯಾಗದಂಥ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯಕರ್ಮವನ್ನು ಮಾಡಿದರೆ ಪುಣ್ಯವನ್ನು ಕೊಡ್ತಾನೆ. ಬ್ರಹ್ಮಹತ್ಯೆ ಅಂತ ಪಾಪಕರ್ಮ ಮಾಡಿದರೆ ಪಾಪವನ್ನೇ ಕೊಡ್ತಾನೆ. ಹೀಗೆ ಮಾಡಿದ್ರೆ ಭೇದ ಭಾವ ಪಕ್ಷಪಾತ ಮಾಡ್ದ ಅಂತ ಯಾರೂ ಆಕ್ಷೇಪ ಮಾಡೋದಿಲ್ಲ. ಯಾಕೆಂದರೆ ಭಗವಂತ ಸಮವರ್ತಿ. ಹೀಗೆ ಮಾಡದೇ ಇದ್ದರೆ ಪುಣ್ಯಕರ್ಮ ಮಾಡಿದ್ರೂ ಪುಣ್ಯ ನೀಡ್ತಾನೆ, ಪಾಪಕರ್ಮ ಮಾಡಿದ್ರೂ ಪುಣ್ಯನೇ ಕೊಡ್ತಾನೆ ಅಂದರೆ ಪುಣ್ಯಕರ್ಮಕ್ಕೆ ಏನು ಬೆಲೆ ಬಂತು? ಕರ್ಮಕ್ಕೆ ಬೆಲೆ ಕೊಡದೆ ಪ್ರತಿಫಲ ಕೊಡೋದನ್ನು ಯಾರೂ ಕೂಡ ಒಪ್ಪೋದಿಲ್ಲ, ಆಕ್ಷೇಪ ಮಾಡ್ತಾರೆ, ಅದು ದೋಷ. ಪರಮಾತ್ಮನಲ್ಲಿ ಇಂಥ ಯಾವ ದೋಷಗಳು ಎಂದಿಗೂ ಇಲ್ಲ. ಅವನಲ್ಲಿ ದೋಷವನ್ನು ಯಾವತ್ತೂ ಚಿಂತನೆ ಮಾಡಲೇಬಾರ್ದು, ಅವನನ್ನು ಯಾವತ್ತೂ ನಿಂದನೆ ಮಾಡಬಾರ್ದು, ಕೇವಲ ಸ್ತೋತ್ರವನ್ನು ಮಾತ್ರ ಮಾಡಬೇಕು. ಅದಕ್ಕೆ ಭಗವಂತ ಭಕ್ತನಿಂದ ಸತ್ಕರ್ಮವನ್ನು ಮಾಡಿಸಿ ಪುಣ್ಯವನ್ನು ಕೊಡ್ತಾನೆ. ದ್ವೇಷಿಯಿಂದ ಪಾಪಕರ್ಮವನ್ನೇ ಮಾಡಿಸಿ ಅದಕ್ಕೆ ಪ್ರತಿಫಲವಾಗಿ ಪಾಪವನ್ನೇ ಕೊಡ್ತಾನೆ. ಅದಕ್ಕೆ ತನ್ನ ಸ್ವಾತಂತ್ರ್ಯ ಗುಣವನ್ನು ಎಲ್ಲ ಜೀವರಿಗೆ ಹಂಚೋದಕ್ಕಾಗಿ 40 ವಿಭಾಗವನ್ನು ಮಾಡ್ತಾನೆ ಪರಮಾತ್ಮ. ಇದು ಭಗವಂತರಿಗೆ ಹೊರತು ಇನ್ಯಾರಿಗೂ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆಗಳು, ಕಲ್ಯಾದಿ ಅಸುರರು ಹೀಗೆ ಜನರಲ್ಲಿ ತಮ್ಮ ತಮ್ಮ ಸ್ವಾತಂತ್ರ್ಯವನ್ನು ಹಂಚಿರೋದು ಕಂಡು ಬಂದರೆ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ ಅಷ್ಟೇ. ತೇನ ವಿನಾ ತೃಣಮಪಿ ನ ಚಲತಿ. ಅವನ ಆಜ್ಞೆ ಇಲ್ಲದೆ, ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಿಲ್ಲ. ಹೀಗೆ ಸತ್ಯವಾದ ಪರಾಕ್ರಮ ಸಾಹಸಕಾರ್ಯ ಅಂತಾದರೆ ಸತ್ಯ ವಿಕ್ರಮ ಪರಮಾತ್ಮನದ್ದು. ಆದ್ದರಿಂದ ಪರಮಾತ್ಮ ಜನರಿಗೆ ಪುಣ್ಯ ಪಾಪವನ್ನು ಕೊಡಲಿಕ್ಕಾಗಿ 40 ವಿಭಾಗವನ್ನು ಮಾಡ್ತಾ ಇದ್ದಾನೆ. ಅಗಣಿತ ಸ್ವಾತಂತ್ರ್ಯದಿ 4 ವಿಭಾಗವ ಮಾಡಿ, ಹೀಗೆ 4 ಬಗೆ ಅಂದರೆ 4 ವಿಭಾಗ ಮಾಡಿದ್ದನ್ನು ಹೇಳ್ಯಾರ. ಈಗ 40 ಭಾಗವನ್ನು ಮಾಡ್ತೀಯಾನೆ ಅಂತಂದರೆ, ಒಂದನ್ನು 4 ಭಾಗ ಮಾಡಿ ಆ 4 ದಶವಿಧಗೈಸಿದರೆ ಮತ್ತೆ 40 ಅಂತ ವಿಭಾಗನೇ ಆಗತ್ತೆ ಅಂತ ಹಿಂದೆ ಹೇಳಿದ್ದನ್ನೇ ಈಗ ಹೇಳ್ತಾ ಇದ್ದಾರೆ. ಅದರಿಂದ ಇದರೊಳಗೆ ವಿರೋಧ ಅನ್ನೋದಿಲ್ಲ. ಜೀವರು ಸ್ವರೂಪದಲ್ಲಿ ಅತ್ಯಲ್ಪ ಪರಮಾಣು ಗಾತ್ರದವರು. ಎಲ್ಲರೂ ವಿಧಿಭವಾದಿ ಸಮಸ್ತ ಜೀವರು ಕೂಡ, ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಅತ್ಯಲ್ಪ ಪರಮಾಣು ಗಾತ್ರದವರೇ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಭಗವಂತನೇ ಭೋಕ್ತೃತ್ವ ಶಕ್ತಿಯನ್ನು ಕೊಡ್ತಾನೆ, ಮಹಾಲಕ್ಷ್ಮೀ ದೇವಿ ಕರ್ತೃತ್ವ ಶಕ್ತಿಯನ್ನು ಕೊಡ್ತಾಳೆ. ಇಲ್ಲದೇ ಇದ್ದರೆ ಅವರಿಗೆ ಕಾರ್ಯವನ್ನು ಮಾಡೋದೂ ಸಾಧ್ಯ ಇಲ್ಲ, ಫಲವನ್ನು ಉಣ್ಣೋದೂ ಸಾಧ್ಯ ಇಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾನೆ, ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ. ಜೀವ ಈ ಕರ್ಮಯೋಗದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳದೆ ಅಜ್ಞಾನದಿಂದ ಬಂಧಕ ಕರ್ಮವನ್ನು ಮಾಡಿ ಆ ಮೂಲಕ ಶರೀರ ಇಂದ್ರಿಯಗಳನ್ನು ಸಂಪಾದನೆ ಮಾಡ್ತಾನೆ. ಇದಕ್ಕೆ ಕಾರಣ ಜ್ಞಾನಾನಂದಮಯನಾಗಿರ್ತಕ್ಕಂಥ ಜೀವನಿಗೆ ಅನಾದಿಯಿಂದ ಇರತಕ್ಕಂಥ ಲಿಂಗ ಶರೀರ. ಅದಕ್ಕೂ ಕಾರಣ ಪ್ರಕೃತಿಯ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿ. ಸರ್ವ ಪ್ರೇರಕನಾಗಿರ್ತಕ್ಕಂಥ ಭಗವಂತನ ವಿಷಯದಲ್ಲಿ ಅಜ್ಞಾನ ಉಂಟು ಮಾಡುವ ಮೂಲಕ ಮತ್ತು ಜಡ ಪ್ರಕೃತಿಯ ಪರಿಣಾಮವಾಗಿ ಉಂಟಾಗುವಂಥ ಶರೀರ ಇಂದ್ರಿಯಗಳಲ್ಲಿ ಸುಖ ದುಃಖಾದಿ ಭೋಗರೂಪದ ಪರಿಣಾಮವನ್ನು ಉಂಟು ಮಾಡುವ ಮೂಲಕ ದೇವಿ ಜೀವನಿಂದ ಬಂಧಕ ಕರ್ಮಗಳನ್ನು ಮಾಡಿಸ್ತಾಳೆ. ಕರ್ಮದ ಫಲಭೋಗವನ್ನು ಜೀವ ಅನುಭವಿಸುವಂತೆ ತಕ್ಕ ಶಕ್ತಿಯನ್ನು ಕೊಡೋನು ಪರಮಪುರುಷ ನಾರಾಯಣ. ತಾತ್ಪರ್ಯದಲ್ಲಿ ತಿಳಿಸಿದಂತೆ ಕರ್ತೃತ್ವ ಭೋಕ್ತೃತ್ವ ಎರಡನ್ನೂ ಲಕ್ಷ್ಮೀದೇವಿ ಹರಿಗೆ ಅಧೀನಳಾಗಿ, ಅಂದರೆ ಪರಮಾತ್ಮನ ಅಧೀನದಲ್ಲೇ ಕೊಡ್ತಾಳೆ ಹೊರತು ಸ್ವತಂತ್ರತ್ವೇನೇ ಅಲ್ಲ. ಆದರೆ ಭಗವಂತ ಸ್ವತಂತ್ರವಾಗಿ ಜೀವನಿಗೆ ಕೊಡ್ತಾನೆ. ಹೀಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದನೇ ಕರ್ತೃತ್ವ ಭೋಕ್ತೃತ್ವ ಶಕ್ತಿ ಅನ್ನೋದು ಜೀವರಿಗೆ ಸಿಗೋದು. ಆದರೂ ಕೂಡ ಸ್ವತಂತ್ರವಾಗಿ ಭೋಕ್ತೃತ್ವ ಶಕ್ತಿಯನ್ನು ಭಗವಂತನೇ ಕೊಡೋದ್ರಿಂದ ಸತ್ಯ ವಿಕ್ರಮ ಅಂತ ಪರಮಾತ್ಮ ತಾ ಕೊಟ್ಟು ಉಂಡುಣೀಪ ಅಂತ ತಿಳಿಸ್ತಾರೆ. ಭೋಕ್ತೃತ್ವ ಶಕ್ತಿಗೆ ಹೇತು ಅಂದರೆ ಕಾರಣ ಭಗವಂತ, ಕರ್ತೃತ್ವ ಶಕ್ತಿಗೆ ಲಕ್ಷ್ಮೀದೇವಿ ಅಂತ ವ್ಯವಹಾರ. ಹೀಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದಲೇ ಜೀವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕರ್ತೃತ್ವ ಭೋಕ್ತೃತ್ವ ಶಕ್ತಿಗಳ ಅನುಭವ ಅನ್ನೋದು ಸಾಧ್ಯ. ಅದರಿಂದನೇ ಅತ್ಯಲ್ಪ ಪರಮಾಣುವಿಗೆ ತಾ ಸಾಮರ್ಥ್ಯವನ್ನು ಕೊಟ್ಟು ಸ್ಥೂಲ ಪದಾರ್ಥಗಳನ್ನು ಉಂಡುಣಿಪ ಸರ್ವದ ಸರ್ವಜೀವರಿಗೆ. ಸರ್ವಜೀವರು ಅಂದರೆ ಲಕ್ಷ್ಮೀ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಎಲ್ಲರಿಗೂ ಕೂಡ ಈ ಲಕ್ಷ್ಮೀನಾರಾಯಣ ಅನುಗ್ರಹದಿಂದನೇ ಕರ್ತೃತ್ವ ಶಕ್ತಿ ಭೋಕ್ತೃತ್ವ ಶಕ್ತಿ ಅನ್ನೋದು ಪ್ರಕಟ ಆಗೋದು. ಪರಮಾತ್ಮ ಆ ಸಾಮರ್ಥ್ಯವನ್ನು ಉಣ್ಣುವ ಸಾಮರ್ಥ್ಯವನ್ನು ಜೀವರಿಗೆ ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ಜೀವರು ಈಗ ಸಮರ್ಥರು ಅಂತ ಮಾತ್ರ ತಿಳ್ಕೊಬಾರ್ದು. ಸರ್ವದ ಸರ್ವಜೀವರಿಗೆ ಸಾಮರ್ಥ್ಯವನ್ನು ಕೊಟ್ಟೇ ಉಣಿಸ್ತಾನೆ ಭಗವಂತ. ಸರ್ವದ ಅಂದರೆ ಯಾವಾಗಲೂ ಅಂತ. ಸಾಮರ್ಥ್ಯ ಕೊಡದೇ ಇದ್ದಾಗ ಜೀವರು ಉಣೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕರ್ತೃತ್ವ ಶಕ್ತಿಯನ್ನು ಕಾರ್ಯಕಾಲದಲ್ಲಿ ಕೊಟ್ಟು ಕಾರ್ಯವನ್ನು ಮಾಡಿಸ್ತಾನೆ. ಕೇನೋಪನಿಷತ್ತಿನಲ್ಲಿ ಭಗವಂತ ಯಕ್ಷರೂಪದಿಂದ ಎಲ್ಲ ದೇವತೆಗಳ ಮುಂದೆ ಬಂದು ನಿಂತು ಒಂದು ಹುಲ್ಲು ಕಡ್ಡಿಯನ್ನು ಇಡ್ತಾನೆ. ಅಗ್ನಿಗೆ ಹೇಳ್ತಾನೆ ನೀರಿನಿಂದ ಸುಡು ಅಂತ, ಅಗ್ನಿಗೆ ಅದನ್ನು ಸುಡೋದಕ್ಕೆ ಆಗಲಿಲ್ಲ. ವಾಯುದೇವರಿಗೆ ಹೇಳ್ತಾನೆ ನೀರಿನಿಂದ ಹಾರಿಸ್ಕೊಂಡು ಹೋಗು ಅಂತ, ಆ ವಾಯುದೇವರಿಗೆ ಅದನ್ನು ಹಾರಿಸ್ಕೊಂಡು ಹೋಗೋದಿರಲಿ, ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ ಅಂತ. ಹೀಗೆ ಭಗವಂತನೇ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ತಾನೇ ಇದ್ದು ಕರ್ತೃತ್ವ ಭೋಕ್ತೃತ್ವ ಶಕ್ತಿಯನ್ನು ಕೊಟ್ಟು ಅವರ ಕಾರ್ಯವನ್ನು ಮಾಡಿಸ್ತಾನೆ. ಅದಕ್ಕೆ ತಕ್ಕಂತೆ ಪದಾರ್ಥವನ್ನು ಫಲವನ್ನು ಕೊಡ್ತಾನೆ, ಆ ಫಲವನ್ನು ಉಂಡು ಉಣಿಸ್ತಾನೆ. ತಾನೇ ಬಿಂಬನಾಗಿ ಈ ಕಾರ್ಯವನ್ನು ಮಾಡ್ತಾನೆ ಜೀವರ ಮೇಲೆ ಕಾರುಣ್ಯದಿಂದ ಅಂತ ತಿಳಿಸ್ತಾನೆ.